ಆಕಾಶವಾಣಿ ಕಲಬುರಗಿ, ಸಮಯ 6:50. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮೊದಲಿಗೆ ನಿತ್ಯಮೇಘ ಸಂದೇಶ, ನಂತರ ಮಣ್ಣಿನ ಮಗ, ಸೇಬುಹಣ್ಣಿನ ಕೃಷಿಯಲ್ಲಿಯ ಅನುಭವ ಕುರಿತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಘಾಟ್ ಬೋರಾಳ್ ಗ್ರಾಮದ ರೈತರಾದ ಅಪ್ಪಾರಾವ್ ದಿಗಂಬರರಾವ್ ಭೋಸ್ಲೆ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುತ್ತಾರೆ ಡಾ ಸದಾನಂದ ಪೆರ್ಲಾ. ನಂತರ ಶಶಿಕಲಾ ಕಲ್ಮೋಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳು ಪ್ರಸಾರವಾಗಲಿವೆ. ಈಗ ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಉದ್ಯೋಗವಾಣಿ. ನಾನು ಗಿರಿಧರ್ ಕುಲಕರ್ಣಿ, ಬೆಳಗಾವಿ ಜಿಡಿಡಿಸಿನಲ್ಲಿ ಓದಿದ್ದು. 3D ಪ್ರಿಂಟಿಂಗ್ನಲ್ಲಿ ಭಾರತದ ವಿಶ್ವ ಕೌಶಲ್ಯ ಸ್ಪರ್ಧೆಯಲ್ಲಿ ರಜತ ಪದಕನೊಂದಿಗೆ ವಿಜೇತನಾಗಿದ್ದೆನು. ಇಂದು ಆಟೋಮೆಕ್ ಕಂಪನಿಯಲ್ಲಿ ವರ್ಷಕ್ಕೆ 2.5 ಲಕ್ಷ ಸಂಬಳದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ. ಮುಂದಿನ ನಿಮ್ಮ ಭವಿಷ್ಯಕ್ಕಾಗಿ ಇಂದೇ ಜಿಡಿಸಿ ಸೇರಿರಿ. ಹೆಚ್ಚಿನ ಮಾಹಿತಿಗಾಗಿ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಈಗ ಕೇಳಿ ಮೊದಲಿಗೆ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 75%, ವಿಜಯಪುರ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 90%, ಕೊಪ್ಪಳ ಜಿಲ್ಲೆ ಒಳಗ 95%, ಯಾದಗಿರಿ ಜಿಲ್ಲೆ ಒಳಗ 70%, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 90%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು ಅನ್ನುವಂತಹ ಸೂಚನೆ ಅದ. ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯಮೇಘ ಸಂದೇಶ ಕೇಳಿದಿರಿ. ಕೇಳುಗರೆ ಗಮನಿಸಿ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯಮೇಘ ಸಂದೇಶ ಮರು ಪ್ರಸಾರ ಮಾಡಲಾಗುವುದು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರಕ್ತ ಸಂಬಂಧಿ ಕಾಯಿಲೆಗಳು ಮತ್ತು ರಕ್ತದ ಕ್ಯಾನ್ಸರ್ ಚಿಕಿತ್ಸೆಗಾಗಿ ಪುಣೆ ಮುಂಬೈಗೆ ಹೋಗಬೇಕಾಗಿಲ್ಲ. ಹ್ಯಾಮೆಟಾಲಜಿಸ್ಟ್ ಮತ್ತು ಕ್ಯಾನ್ಸರ್ ತಜ್ಞ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಅವರು ಈಗ ಸೋಲಾಪುರದಲ್ಲಿ. ಎಲ್ಲಾ ವಿಧದ ರಕ್ತ ಪರೀಕ್ಷೆಗಳು ಮತ್ತು ಬೋನ್ ಮ್ಯಾರೋ ಟೆಸ್ಟ್ ಓಪಿಡಿದಲ್ಲಿ ಮಾತ್ರ ಲಭ್ಯವಿದೆ. ತ್ವರಿತ ಪರೀಕ್ಷೆ, ನಿಖರವಾದ ರೋಗ ನಿರ್ಣಯ ಮತ್ತು ತಕ್ಷಣದ ಚಿಕಿತ್ಸೆ. ಸುತ್ತಮುತ್ತಲ ಜಿಲ್ಲೆಯಲ್ಲಿ ಹೆಸರುವಾಸಿಯಾದ ಡಾಕ್ಟರ್ ಸುನಿಲ್ ಹಿಲಾಲ್ಪುರೆ ಇವರ ಹಿಮೆಟೋ ಆಂಕಲಾಜಿ ಕ್ಲಿನಿಕ್, ಬಿಗ್ ಬಜಾರ್ ಹತ್ತಿರ, ಸಾತ್ ರಸ್ತಾ, ಸೋಲಾಪುರ್. ಮೊಬೈಲ್ 9028334002. ಬೆಂಗಳೂರಿನ ಇಂದಿರಾನಗರದಲ್ಲಿರುವ ಶ್ರೀ ರಾಕುಂ ಅಂಧರ ಶಾಲೆಯಲ್ಲಿ ನರ್ಸರಿಯಿಂದ ಸ್ನಾತಕೋತ್ತರ ಎಂಎ ಪದವಿ ತರಗತಿಗಳವರೆಗೆ ಉಚಿತ ವಸತಿ ಸಹಿತ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಅಂಧ ಮಕ್ಕಳು, ಪೂರ್ಣ ದೃಷ್ಟಿಮಾಂದ್ಯರು, ಅಲ್ಪದೃಷ್ಟಿಮಾಂದ್ಯರು ಹಾಗೂ ಅನಾಥ ಮಕ್ಕಳಿಗೆ ಪ್ರವೇಶ ಪ್ರಾರಂಭವಾಗಿದೆ. ಪ್ರವೇಶಾತಿಯ ಸಮಯ ಬೆಳಗ್ಗೆ 9:30-12:00. ಭೇಟಿ ನೀಡಿ ಶ್ರೀ ರಾಕುಂ ಸ್ಕೂಲ್ ಫಾರ್ ದ ಬ್ಲೈಂಡ್, ನಂಬರ್ 421/1, ಶ್ರೀಕೃಷ್ಣ ದೇವಸ್ಥಾನದ ರಸ್ತೆ, ಇಂದಿರಾನಗರ ಫಸ್ಟ್ ಸ್ಟೇಜ್, ಬೆಂಗಳೂರು. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ 0802-2521-5253. ಈಗ ಕೇಳಿ ಮಣ್ಣಿನ ಮಗ. ಮಣ್ಣಿನ ಮಗ ಸೇಬು ಹಣ್ಣಿನ ಕೃಷಿಯಲ್ಲಿಯ ಅನುಭವ ಕುರಿತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಘಾಟ್ಬುರಾಳ ಗ್ರಾಮದ ರೈತರಾದ ಅಪ್ಪಾರಾವ್ ದಿಗಂಬರರಾವ್ ಭೋಸ್ಲೆ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸದಾನಂದ್ ಪೆರ್ಲಾ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಮ್ಮ ಭಾಗದಲ್ಲಿ ಸೇಬು ಹಣ್ಣಿನ ಕೃಷಿ ಮಾಡ್ತಾರೆ ಅಂತ ಹೇಳಿದ್ರೆ ಆಶ್ಚರ್ಯ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದು ತಂಪಾದ ಪ್ರದೇಶ ಅಲ್ಲ, ಆ ರೀತಿಯ ಕೃಷಿ ಭೂಮಿ ಕೂಡ ಹೊಂದಿರತಕ್ಕಂತ ಪ್ರದೇಶ ಅಲ್ಲ. ಆದ್ರೆ ಇವತ್ತು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಘಾಟ್ ಬೊರಳದಲ್ಲಿ ಅಪ್ಪಾರಾವ್ ಭೋಸ್ಲೆ ಅವರು ಕೆಂಪು ಭೂಮಿಯಲ್ಲಿ ಸಿಮ್ಲಾ ಸೇಬನ್ನ ಯಶಸ್ವಿಯಾಗಿ ಬೆಳೆದು ಒಬ್ಬ ಯಶಸ್ವಿ ಸೇಬು ಕೃಷಿಕ ಅನ್ನುವ ಹೆಸರಿಗೆ ಪಾತ್ರರಾಗಿದ್ದಾರೆ. ಬನ್ನಿ, ಅವರ ಒಂದು ಅನುಭವವನ್ನ ಕೇಳಿಕೊಳ್ಳೋಣ. ಅಪ್ಪಾರಾವ್ ದಿಗಂಬರ್ ರಾವ್ ಭೋಸ್ಲೆ ಅವರೇ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ. ತಾವೊಬ್ಬರು ಸೇಬು ಕೃಷಿ ಮಾಡುವಂತ ರೈತರು, ಬಹಳ ಖುಷಿ ಆಗ್ತಾ ಇದೆ. ಬಹಳ ಅಪರೂಪವಾಗಿರತಕ್ಕಂತ ಬೆಳೆಯನ್ನ ಇಲ್ಲಿ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ. ಈ ಒಂದು ಸೇಬು ಕೃಷಿ ಮಾಡ್ಬೇಕಂತ ಯಾಕೆ ಮನಸ್ಸಿಗೆ ಬಂತು? ಸರ್, ನಾನು ಪೈಲೆ ಪೂನಾಕಿದ್ದ ಸರ್, ಪೂನಾಕಿದ್ದ ನಾನು ಅದು ಒಂದು ತಿಂಗಳಿನಲ್ಲಿ ಮಾರಾಟ ಮಾಡ್ಲಕ್ ಹೋಗಿದ್ದೆ ಸರ್. ಅಲ್ಲಿ ಹೋದ್ರು ಸೇಬು ಮಾರಾಟಕ್ಕೆ? ಹಾ, ಮಾರಾಟಕ್ಕೆ ಹೋದೆ ಸರ್. ನನಗೆ ಏನೋ ಕಷ್ಟ ಬತ್ತೆ, ಅಲ್ಲಿ ಕಷ್ಟ ಬರಾರ್ದಾಗ ನಾನು ಅಲ್ಲಿಂದು ಬಾರಾಮತಿ ಸೇರ್ದೆ ಸರ್. ಅದೇ ದುಡ್ಡು ತಕೊಂಡು ಬಾರಾಮತಿ ಸೇರ್ದೆ. ಏನಿಲ್ಲ, ನಮ್ಮ ಹತ್ರ ಬಾಯಿ ಇದ್ದೆ, ಎಲ್ಲ ಇದ್ದೆ ಸರ್. ನಾವು ತೋಟ ನೋಡ್ಬೇಕು, ಎಲ್ಲಿ ಏನ್ ಹಚ್ಚಾರ, ಹಂಗೆ ಮಾಡ್ಕೋತ್ ಮಾಡ್ಕೋತ್ ಊರ್ನಲ್ಲಿ ಬಂದೆ. ಮತ್ತ ಗುಜರಾತ್ ನಲ್ಲಿ ಹೋದೆ ಸರ್, ಒಂದ್ ಚಿಕ್ಕ ತಳಿ ಸಿಗ್ತಾರೆ ಅದು ಅಂತ ತಲೆಗೆ ಇಕ್ಕೊಂಡು ಬಂದೆ ಸರ್. ಅದರ ನಂತರ ಒಂದ್ 6 ತಿಂಗಳು ಹೋಯ್ತು, 2009 ಅದೇ ವರ್ಷನಲ್ಲಿ ಮಹಾರಾಷ್ಟ್ರ ಎಲ್ಲ ಓಡಿಯಾಡ್ಕಸಿ ಹರಿಯಾಣಾನೆ ಹೋದ ಸರ್. ನಾನು ಕಾಶ್ಮೀರ್ನಲ್ಲಿ ಹೋಗಿಲ್ಲ ಸರ್, ನನಗೆ ಹೋಗಾದಷ್ಟು ದುಡ್ಡು ಇದ್ದಿಲ್ಲ. ನಾನು ಒಂದು ಗರೀಬ ರೈತನ ಮಗ, ನಂದು ಶಿಕ್ಷಣ 7ನೇ ಸರ್. 7ನೇ ತರಗತಿವರೆಗೂ ಓದಿದ್ದು? ಹಾ, ನನಗ ಓದ್ಲಾಕ್ ಬರಂಗಿಲ್ಲ ಸರ್. ತೋಡೆ ಸುತ್ತಿದ್ರಿ ನೀವು? ಹಾ, ಸುತ್ತಿದೆ. ರೊಕ್ಕದಿಂದ ನಾನು ಏನು ಕಷ್ಟ ಪಡ್ಕಸಿ ನನ್ನ ಮನೆಯಲ್ಲಿ ಉಪಾಸಿ ತಪಾಸಿ ಇಕ್ಕಸಿ ಸರ್, ನನ್ನ ಮನೆ ಕಡೆ ನೋಡಿದಂತ ನಾ ಇವತ್ತ ಈ ರೂಟ್ ಮೇಲೆ ಬಂದಿಂದ. ನೀವು ಪೂನಾದಲ್ಲಿ ಇದ್ರಿ, ಅಲ್ಲಿಂದ ಬಾರಾಮತಿಗೆ ಹೋದ್ರಿ? ಹಾ, ಅದನ್ನ ಬಾರಾಮತಿ ಹೋದ್ರಿ. ಅಲ್ಲಿಂದ ನೀವು ಹರಿಯಾಣಕ್ಕೆ ಹೋದ್ರಿ? ಅದೇ, ನಾವೇ ಹಚ್ಚಬೇಕು, ನನ್ನ ಹತ್ರ ಭೂಮಿ ಕೃಷಿ ಮಾಡ್ಬೇಕು ಮಾಡ್ಬೇಕೆ. ಹೊಸ ಅಲ್ಲಿ ಹೋಗಿ ಏನು ತೋಟಕ್ಕೆ ಹೋದ್ರೆ ಮಾಡಿದ್ರಿ? ತೋಟಕ್ಕೆ ಇದೆ, ಅಲ್ಲಿ ಜಾನ್ಕಾರಿ ತಗೊಂಡೆ ಸರ್. ಎಲ್ಲ ತಿಳ್ಕೊಂಡ್ರಿ? ತಿಳ್ಕೊಂಡೆ, ಎಲ್ಲ ತಿಳ್ಕೊಂಡೆ ಸರ್. ಅಲ್ಲಿ ಯಾವ ಯಾವ ಊರಿನಲ್ಲಿ ಎಷ್ಟೆಷ್ಟು ಸಮಯ ಇದ್ದು ಅನುಭವ ಪಡೆದ್ರಿ? ಇಲ್ಲ ಕಾಕರ್ ಸಾಹೇಬ್, ಒಂದು ಭಾಗನಲ್ಲಿ ಒಂದು ಜಾಗಿ ಒಂದ್ ಚೀಜ್ ಇದೆ ಅಂದ್ರ ಆ ಊರಿನ ಹೆಸರು ಯಾವ್ದಕ್ಕಿರಲ್ಲ, ಆ ಜಾಗಿ ಅಡ್ರೆಸ್ ಬರ್ಕೊಂಬದ ಆ ತಲೆ ಎಲ್ಲಿದ್ಯಪ್ಪ ಈ ಭಾಗ, ಆ ತಲೆಯಿಂದ ಹೋಗ್ಬೇಕು, ಅವ್ರಿಗೆ ಭೇಟಿ ಮಾಡ್ಬೇಕು. ನಮ್ಮ ಹತ್ರ ರೂಪೇಶ್ ಸೋನ್ವಾಲೆ ಅಂತ ಹಾಗೆ ಅಡ್ರೆಸ್. 2009 ನಾ ಅಡ್ರೆಸ್ ತಗೊಂಡ್ ಬಂದಿನ, ನನ್ನ ಹತ್ರ ದುಡ್ಡಿದ್ದಿಲ್ಲ. 2012 ನಾ ಸಪೋಟ ಹಸ್ದ ಸರ್. ನಿಮ್ಗೆ ಕೃಷಿ ಭೂಮಿ ಇತ್ತು? ಹಾ, ಇತ್ತು. ಭೂಮಿ ಇದೆ? ನನಗೆ 7 ಎಕರೆ ಇದೆ ಸರ್. ಇಲ್ಲಿ ಮಾಡ್ಬೇಕಂತೆಲ್ಲ ಸುತ್ತ ಅಲ್ಲೆಲ್ಲ ಅನುಭವ ತಗೊಂಡು ಮತ್ತೆ ಊರಿಗೆ ಬಂದ್ರೆ ಊರಿಗೆ ಬಂದ ಸರ್. ಏನ್ ಮಾಡಿದ್ರಿ? ಸಪೋಟ ಹಸ್ದೆಲ್ಲ 2000 ಬಾರನಲ್ಲಿ ಸಪೋಟ ವರ್ಷಿಗೆ 12 ಲಕ್ಷ 11 ಲಕ್ಷ ರೂಪಾಯಿ ಆಯ್ತಾವ ಸರ್. ಅದ್ರ ಬೆಳಿ ವರ್ಷಿನಾಗ 3 ಬಾರ ತಗೋತ ಸರ್ ನಾ ಸಪೋಟದಲ್ಲಿ. ಗುಜರಾತ್ ನಲ್ಲಿ 2 ಬಾರ ನಾ ಮಾಡೋದು 3 ಬಾರ ಫರಕ್ ಬಿತ್ ನೋಡಿ ಸರ್. ಫಸಲು ಬರ್ತದೆ ನಿಮಗೆ? ಗುಜರಾತ್ ನಲ್ಲಿ 2 ಬಾರ ಎಲ್ಲಿ ಕೇಳ್ಕೊರಿ ಸರ್. ಅದೇ ಇಲ್ಲಿ 3 ಸಲ ಬರ್ತದೆ. ನಾ ಜೀವಾಮೃತ ಮಾಡ್ತೇವಲ್ಲ ಸರ್, ಅದು ತಾಕತ್ ಕಂಟಿನ್ಯೂ ಕುಡ್ಕೋತಿರ್ತೇನೆ. ಗಿಡ ಅನ್ಕೇ ನಾವು ಏನು ಮಾಡೋದ ತಾಕತ್ ಕೊಡ್ತಾನೆ ಐತೆ. ಅಂದ್ರೆ ಸಪೋಟ ಬೆಳೆ ಮೊದಲು ಮಾಡಿದ್ದು? ಮೊದಲು ಮಾಡಿದ್ದು ಸರ್, ಚಾಲು ಇದೆ. ಅದು ಇನ್ನು ಚಾಲು ಇದೆ. ಸೇಬಣ್ಣಿನ ಒಂದು ಕೃಷಿಗೆ ಇಳಿಬೇಕು ಅಂತ ಹೇಗೆ ಇದಾಯ್ತು ಮನಸ್ಸು ಮಾಡಿದ್ರೆ? ಮತ್ತೆ ಅನುಭವ ಪಡೆದ ಮೇಲೆ ಬಾರಾಮತಿಗೆ ಹೋಗಿದ್ಮೇಲೆ ರೂಪೇ ಸೋನವಾಲಿ ಅಂತ ಒಂದು ರೂಪ್ ತಯಾರು ಮಾಡೋದು ಸರ್, ಅವ್ರು ಭೇಟಿ ಆದ್ರು. ಅದೇ ಹಿಂಗೆ ಪತ್ತ ತಗೊಂಡು ಅವ್ರ ಹತ್ರ ಹೋದ ಸರ್. ನಿಮ್ಗೆ ಸೇಬಣ್ಣಿನ ಕೃಷಿ ಮಾಡುವಂತ ಅನುಭವ ಇಲ್ಲ, ನೀವು ನೋಡ್ಕೊಂಡು ಬಂದ್ರಿ. ಅದನ್ನ ಬೆಳೆ ಮಾಡಬೇಕಾದ್ರೆ ಬಹಳಷ್ಟು ಅನುಭವ ಬೇಕಾಗ್ತದೆ. ಅದು ಕೃಷಿಯ ವಿಧಾನ ಗೊತ್ತಿರಬೇಕು, ಸಸ್ಯ ಪಾಲನೆ ಗೊತ್ತಿರಬೇಕು, ಎಲ್ಲ ಗೊತ್ತಾಗಬೇಕು. ಪಾಲನೆ ಗೊತ್ತಿದ್ದೆ ಸರ್, ಪಾಲನೆ ಗೊತ್ತಿದ್ದೆ. ಹೇಗೆ ಮಾಡಿದ್ರಿ? ಶುರುಗೆ ಎಷ್ಟು ಸಸ್ಯಗಳನ್ನು ನೆಟ್ಟ್ರಿ ನೀವು? ಗಿಡಗಳು ಸರ್ 222 ಅಂದ್ರೆ ಈಗ 222 ಅಷ್ಟು ಗಿಡಗಳನ್ನು ನೆಟ್ಟಿದ್ದೀರಾ? ನೆಟ್ಟಿದೆ ಸರ್. ಗಿಡಗಳನ್ನು ನೆಡುವುದು ಹೇಗೆ? ಅದು ಎಷ್ಟು ಎತ್ತರ ಬೆಳೀತದೆ ಮತ್ತೆ ಎಷ್ಟು ದೂರ ನೆಡಬೇಕು ಸರ್? 15x15 ಅದರದು ಡಿಸ್ಟೆನ್ಸ್ ಇದೆ ಸರ್, ಅಂತರ ಇಟ್ಕೊಳ್ಬೇಕು. ಅದು ಗಿಡ 15x15 ಗಿಡ ನೆಡುವುದೇ ಅಲ್ಲ, ಬೀಜ ನೆಡುವುದು ಹೇಗೆ? ಬೀಜ ಇಲ್ಲ, ಅದ್ರ ಅಗಿ ಸಿಕ್ತೇ ಸರ್. ಅಗಿ ಸಿಕ್ತ? ಗ್ರಾಫ್ಟೆಡ್ ಅಗಿ ಸಿಕ್ತೇ ಸರ್. ನಮ್ಮ ಊರಿನಲ್ಲಿ ಕೆಂಪು ಮಣ್ಣಿದೆ ಸರ್, ಮತ್ತೆ ತಂಪಾದ ವಾತಾವರಣ ಇರುವುದಿಲ್ಲ. ಕಾಶ್ಮೀರ ಶಿಮ್ಲಾ ಎಲ್ಲ ನೋಡಿದ್ರೆ ಬಹಳ ಚಳಿಯ ಪ್ರದೇಶ. ನಮ್ದು ಈ ಹುಮನಾಬಾದ್ ಬೀದರ್ ಈ ಭಾಗ ಎಲ್ಲ ಅಷ್ಟು ಚಳಿಯ ಪ್ರದೇಶ ಅಲ್ಲ, ಬಿಸಿಲಿನ ವಾತಾವರಣ ಇರ್ತದೆ. ಒಂದು ಸಾಧಾರಣ 35-40 ಡಿಗ್ರಿ ವರೆಗೆ ಉಷ್ಣಾಂಶ ಇರ್ತದೆ. ಇದು ಹೇಗೆ ಇದಕ್ಕೆ ಹೊಂದಾಣಿಕೆ ಆಗ್ತದೆ ಸರ್? ಅಲ್ಲಿ 15 ಡಿಗ್ರಿ ತಾಪಮಾನ ಇದೆ ಸರ್. ಅಲ್ಲಿ ಎಲ್ಲಿ ಶಿಮ್ಲಾನಲ್ಲಿ 15 ಡಿಗ್ರಿ ಇದ್ದರೆ ಅಲ್ಲಿ ಬಿ ಬೆಳಿಬೋದು ಸರ್. ನಾರ್ಮಲ್ 0 ಡಿಗ್ರಿ ಮೇಲೆ ಯಾವ್ದು ಬೆಳಿ ಬರಂಗಿಲ್ಲ ಸರ್. ಅಲ್ಲಿ ಬಿ ತಾಪ ಡಿಗ್ರಿ ಇರ್ತದೆ. ಇರ್ತದೆ ಸರ್. ಅಲ್ಲಿ 35-40 ಇದೆ ಸರ್. ಯಾಕ್ರ ನಮ್ಮ ಬೆಳೀತದೆ ಅಂತ ಯಾವ ಸಲ ನಾನು ತಗೊಳತ್ತಿದ್ದಲ್ಲ. ಈಗ ನೀವು 222 ಗಿಡ ನೆಟ್ರಿ. ಅದು ಎಷ್ಟು ಸಮಯ ಬೇಕಾಗ್ತದೆ ನೆಟ್ಟು ಫಸಲು ಬರ್ಲಿಕ್ಕೆ? ನಾನು 11 ತಿಂಗಳ ಫಲ ತಗೊಂಡೆ ಸರ್. ನಾನು ಅವರು ಹೇಳೋದು 2 ವರ್ಷಿಗೆ ಅಂದ್ರೆ 24 ತಿಂಗಳಲ್ಲಿ ಬಂತು. ನೀವು ಬಂತು ನಂದು ಮೇಂಟೆನೆನ್ಸ್ ಫುಲ್ ಇದೆ ಸರ್. ನಾ ಮಾಡೋದೇ ಖರೆ, ಮತ್ ನಾ ಮಾಡಿಂದೇ ಫಲ. ನೀವು ಅಲ್ಲಿಯ ವಿಧಾನಕ್ಕಿಂತಲೂ ಸ್ವಲ್ಪ ಭಿನ್ನವಾಗಿ ಮಾಡ್ಲಕ್ಕತ್ರಿ ಅಲ್ವಾ? ಶಿಮ್ಲಾ ಹರಿಯಾಣ ಕಾಶ್ಮೀರದಲ್ಲಿ ಮಾಡುವ ವಿಧಾನಕ್ಕಿಂತಲೂ ಇಲ್ಲಿ ಸ್ವಲ್ಪ ಬೇರೆನೇ ರೀತಿಯಲ್ಲಿ ನೀವು ಅದನ್ನು ಬೆಳೆಸಲಿಕ್ಕೆ ನೋಡಿದ್ರೆ ಕ್ಲೈಮೇಟ್ ಬೇರೆ, ನಮ್ದು ಮಾಡೋದೇ ಬೇರೆ. ಅವ್ರಿಗೆ ಇಲ್ಲಿಂದ ಸೆಟ್ ಆಗಲ್ ಸರ್, ಅವರಿಂದ ಔಷಧಿ ಸೆಟ್ ಆಗಲ್ಲ, ಅವ್ರ ಹೇಳಿಕೆ ಸೆಟ್ ಆಗಲ್ದು. ಗಿಡ ನೆಟ್ಟು ಎಷ್ಟು ಸಮಯ ಕಾಯಬೇಕು? 11 ತಿಂಗಳು. ಎಷ್ಟು ಎತ್ತರ ಬೆಳೀತದೆ? ಅದು 20 ಫೀಟ್ ಐತೆ ಸರ್. 25 ಫೀಟ್ ಹೋದ್ಬೋದು ಸರ್. ಅದು ಹೋಗ್ಬೇಕಂದ್ರೆ ಹೋಗಿ ಬಿಡ್ಬಾರ್ದು ಸರ್. ಅದು ಟೊಂಗೆಗಳೆಲ್ಲ ಬೆಳೀತವೆ, ಒಳ್ಳೆ ಹಂಗೆ ತೆಳಗೆ ಛತ್ರಿ ಆಗಿರ್ಬೇಕು. ಅದು ಕಟ್ಕೋಬೇಕು ಸರ್. ಕಡಿ ಹೋದರೆ ಅದು ಫಲ ನಮ್ಮ ಕಂಡಾಗ ಬರಂಗಿಲ್ಲ. ವರ್ಷಿನಾಗ 2 ಬಾರ್ ಕಟಿಂಗ್ ತಗೋಬೇಕಾಗ್ತದ. ಕಟಿಂಗ್ ತಗೊಂಡಾಗ ಅದು ಛತ್ರಿ ಆಗಿ ಬೆಳೆದು ಬಿಡ್ತದೆ? ಇಲ್ಲ, ನಾವು ಪೈಲೇನೆ ಅದಕ್ಕೆ ಛತ್ರಿ ಮಾಡ್ಕೋಬೇಕು ಸರ್. ಅವಾಗ ನಮಗ ಅದು ಮುಂದೆ ಸ್ವಲ್ಪ ಆಯ್ತದ, ಇಲ್ಲೋದ್ರೆ ಕಟಿಂಗ್ ಮಾಡ್ಕೊಳಕ್ ಆಗೋಡೈತದ. ಎತ್ತರಕ್ಕೆ ಹೋಗಬಾರದು. ಹೋಗಬಾರ್ದು ಸರ್. ಛತ್ರಿನೇ ಮಾಡ್ಕೋಬೇಕು, ಛತ್ರಿ ತರ ಬೆಳಿಬೇಕು. ಬೆಳಿಬೇಕು, ಬೆಳೆಸ್ಕೋಬೇಕು ನಾವು, ಕಟ್ಕೋಬೇಕು. ಅದು ಗಿಡ ನೆಟ್ಟ ಮೇಲೆ ಅದ್ರ ಮೇಲೆ ಏನಾದ್ರೂ ನೆರಳು ಹಾಕ್ಬೇಕ ಅಲ್ಲ, ಅದು ಓಪನ್ ಆಗಿ ಬಿಡುದ? ಈ ಗ್ರೀನ್ ಹಾಕ್ಲತ್ತಿ ಸರ್. ಗ್ರೀನ್ ದಾಗ ಗ್ರೀನ್ ಹಾಕ್ಬೇಕ? ಹಾಕ್ಬೇಕು ಸರ್. ಸುತ್ತ 14 ಫೀಟ್ ಇಂದ ಫಿನಿಶಿಂಗ್ ತಗೊಳತ್ತಿದ, ಮತ್ ಮ್ಯಾಲಿಂಗ್ ಗ್ರೀನ್ ಅಂದ್ರೆ ಗ್ರೀನ್ ಇಲ್ಲ ಸರ್. ಅದು ಒಂದ್ ಜಾಲಿ ಅಟ್ಲೆ ಹಕ್ಕಿ ಬರಬಾರ್ದು, ಹಕ್ಕಿ ತೋಲ್ ಜೋರ್ ಮಾಡ್ಲತ್ತಾವ. ಜಾಲಿ ಹಚ್ಚಿತ್ತಿರಿ? ಹಿಂಗ್ ಜಾಲಿ ಇದೆ ಸರ್, ಇಷ್ಟು ಸುರಕ್ಕಿನ ಜಾಲಿ ಇದೆ. ಅವು ಜಾಲಿ ಒಳಗೆ ಹೋಗ್ಬಾರ್ದು, ಹಕ್ಕಿನೇ ಒಳಗೆ ಬರಬಾರ್ದು, ಯಾವುದೇ ತರದ ಹಕ್ಕಿ ಒಳಗೆ ಬರಬಾರ್ದು. ಸಲಕ ಅದು ಗ್ರೀನ್ ಹಾಕ್ಲತ್ತಿ ಸರ್. ಈಗ ಅದಕ್ಕೆ ಸಾಕಾಣಿಕೆ ಹೇಗೆ? ಅದು ಒಂದು ಗಿಡವನ್ನ ಇದು ಮಾಡಬಹುದು ಹೇಗೆ? ಗಿಡ ನೆಟ್ಟ ಮೇಲೆ ನೀರು ಹೇಗೆ ಹಾಕೋದು, ಗೊಬ್ಬರ ಹೇಗೆ ಹಾಕೋದು ಸ್ವಲ್ಪ ಹೇಳಿ ಸರ್. ನೀರ್ ಹಾಕೋದೇನದ ದಿನ ಅಂತ ಸರ್, ಡ್ರಿಪ್ ನಲ್ಲಿ ಕೊಡ್ತೇವೆ ಸರ್. ಡಿಪ್ಪಕ್ಕ ತುಂತುರು ನೀರು? ಅದಕ್ಕ 20 ದಿನಕ್ಕ 1 ಬಾರ ನೆಲಗೊಂಟ ಒಂದ್ ಕಾಲುವೆ ಅಂತ ಹರಿಯೋ ಅಂತ ನೀರ್ ಕೊಡ್ತೇವೆ ಸರ್. ಕಾಲುವೆ ಮಾಡ್ಬೇಕು? ಕಾಲುವೆ ಮಾಡ್ಬೇಕು. ನೀರು ಹೆಚ್ಚು ಬೇಕಾ? ಹೆಚ್ಚಬೇಕು ಸರ್. ನೀರ್ ಇಲ್ಲದೆ ಏನೇ ಇಲ್ಲ ಸರ್. ನೀರ್ ಅವ ಅಂತೆ ಎಲ್ಲ ಇದೆ ಸರ್. ಅದು ನೀವೇನ್ ಮಾಡ್ತೀರಿ ನೀರಿಗಾಗಿ? ನೀರಿಗೆ ಹಾಕಿಸಿ ನನ್ನ ಹತ್ರ 3 ಪೈಪ್ಲೈನ್ ಇದೆ, 7.5 ಫೀಟ್ 3 ಇದೆ ಸರ್. ಕೆರೆ ಇದೆ? 2 ಬಾವಿ ಇದೆ ಸರ್. 7 ಎಕರೆ 2 ಬಾವಿ ಇದೆ. 222 ಗಿಡಗಳಿಗೆ ಈಗ ಕಾಲುವೆ ಮಾಡಿ ನೀರು ಹರಿಸುವುದೆಲ್ಲ ಮಾಡಿದ್ರಿ? ಮಾಡಿದೆ ಸರ್. ದಿನ ಬಿಡಬೇಕು ಹೇಗೆ? ದಿನ ಬಿಡ್ಬೇಕು, ದಿನ 5 ಬಡ್ಲಕ್ಕ 1 ಇಲ್ದರ ಮುಜಾನಾತ್ 5 ಬಿಡದೆ 6 ಬೆಳೆಸ್ತಕ ಥಂಡಿ ವೇಳೆನೆ ಬಿಡಬೇಕು, ಗರ್ಮಿ ಇದ್ದಾಗ ಬಿಡಬಾರ್ದು. 9 ತಾಪಮಾನ ಚಾಲು ಆಯ್ತಂದ್ರೆ ಬಿಡೋದಿಲ್ಲ ನೀರು. ನೀರು ಬಿಟ್ಟು ಅದು ಬೆಳೀತಾ ಇರ್ತದೆ, 11 ತಿಂಗಳವರೆಗೆ ಅದನ್ನು ಪ್ರೋನಿಂಗ್ ಮಾಡ್ತಾ ಇರ್ಬೇಕು. ಮಾಡ್ತಾ ಇರ್ಬೇಕು ಸರ್. ಈಗ ಈ ಒಂದು ಫಸಲು ಯಾವ ತಿಂಗಳಲ್ಲಿ ಬರ್ತದೆ? ಈಗ ಸರ್ ಅದು ಜೂನ್ ನಲ್ಲಿ ಕಟಿಂಗ್ ಆಯ್ತದ, ಮತ್ತೆ ಬಂದ ಜೂನ್ ನೋಡಿದ ಕಸಿ 5 ತಿಂಗಳದಾಗ ಮತ್ತೆ ಕಡ್ಡಾಗ ಬರ್ತದೆ ಸರ್. ಅಂದ್ರೆ ವರ್ಷಕ್ಕೆ ಒಂದು ಬೆಳೆ ಬರುದಲ್ವಾ ಸೇಬ್? 2 ಬರ ಸರ್. ನೀವು 2 ಬೆಳೆ ತೆಗಿತ? ನಾ ಮಾಡದೆ ಸರ್. ಅದ್ ಹೇಗೆ ನೀವು 2 ಬೆಳೆ ತೆಗಿಲಿಕ್ಕೆ ಸಾಧ್ಯ ಆಯ್ತು? ಈಗ ಅಲ್ಲೆಲ್ಲ ಒಂದೇ ಬೆಳೆ ತೆಗಿತಾರೆ. ನಾನು ಒಂದು ಗಿಡಕ್ಕ ಪ್ರಯೋಗ ಮಾಡುದು ಸರ್. ನಿಮ್ಗೆ ಮೇಂಟೆನೆನ್ಸ್ ಅದಕ್ಕೆ ಚಾಲೂನೇ ಅದ. ಏನೇನು ಮೇಂಟೆನೆನ್ಸ್ ಹೇಗೆ ಮಾಡ್ತೀರಿ? ನಾವು ಡೋಸ್ ಕೂಡ ಚಾಲೂನೇ ಅದ. ಕಾಶ್ಮೀರ್ ನಲ್ಲಿ ಒಂದೇ ಬಾರ ಬರ್ತದೆ ವರ್ಷನಾಗ ಅಂದ್ರೆ ನಂದು ಮಾಡೋದು ಪ್ರಯೋಗ ಚಾಲೂನೇ ಅದ ಸರ್. ಒಂದ್ ಗಿಡಕ್ ಮಾಡಿ ನೋಡಿದೆ, ನಂದು 2 ಬಾರ ಬಂತೆ. 2 ಬಾರ ಬಂತೆ ಅಂದ್ರೆ ಅದೇ ತರ ಮೇಂಟೆನೆನ್ಸ್ ಮಾಡ್ಕೊತ ನಡೆದಿದೆ, ಡೋಸ್ ಕೊಡ್ಕೊತ ನಡೆದಿದೆ ಸರ್. ಅದಕ್ಕ ಜೀವಾಮೃತ, ಟೋಟಲಿ ಜೀವಾಮೃತ ಸರ್. ಅದಕ್ಕೆ ನಾವು ಕೆಮಿಕಲ್ ಏನೇ ಯೂಸ್ ಮಾಡಲ್ಲ. ಯಾವ ತರ ಸಾವಯವ ಗೊಬ್ಬರನೇ, ಅದಕ್ಕೆ ಕೋಕೋಪೇಟ್ ಒಂದು ತಯಾರು ಮಾಡೋದು ನೀವು ಮಾಡಿದ, ಅದು ಭತ್ತದಿಂದ ಅದು ಕೋಕೋಪೇಟ, ತೆಂಗಿಂದು ಸ್ವಲ್ಪದಿಂದ ಅದು ಕೋಕೋಪೇಟ್ ತಯಾರಿತ ಸರ್. ಅದನ್ನು ಯೂಸ್ ಮಾಡ್ತಾ ಸರ್ ನಾ ಮಾಡದೆ. ಈಗ ಅಷ್ಟೆಲ್ಲ ಮಾಡಿದ ಮೇಲೆ ಫಸಲು ಬಂತು, ಎಷ್ಟು ಬರ್ತದೆ ಒಂದು ಗಿಡದಲ್ಲಿ, ಎಷ್ಟು ಹಣ್ಣುಗಳಾಗ್ತವೆ? ಈಗ 10 ಕೆಜಿ ಸರ್ ಒಂದು ಗಿಡದಲ್ಲಿ. ಒಂದು ಗಿಡದಲ್ಲಿ 10 ಕೆಜಿ, ಮೊನ್ನೆ ಇದ್ದಿಂದು 3 ಕೆಜಿ, 4 ಕೆಜಿ, 2 ಕೆಜಿ ಹಿಂಗ್ ಬಂತು ಸರ್. ಈಗ 10 ಕೆಜಿ ಮ್ಯಾಲೆ ನಾವು 15 ಕೆಜಿ ಬಿ ತಗೋಬಹುದು, ಅಷ್ಟು ಗಿಡ ತೊಂದರೆ ಮಾಡಿಕ್ಕಿರಿ ಸರ್. ಅದಕ್ಕೆ ಓಹೋ, ಅದ್ರ ಪ್ರಕಾರ ಅದನ್ನ ಮಾಡ್ಕೊಂಡ್ರೆ ಅಷ್ಟು ಸಿಗಬಹುದು. ಈಗ ಹಣ್ಣುಗಳು ಯಾವ ಬಣ್ಣದ ಇರ್ತವ? ಇದು ಫುಲ್ ಗ್ರೀನ್ ಆಯ್ತಾವ ಸರ್, ಗ್ರೀನ್ ಹಾಕಿಸಿ ಎಲ್ಲೋ ಟೈಪ್ ಆಯ್ತಾವ. ಎಲ್ಲೋ ಟೈಪ್ ಇರ್ತದೆ. ಈಗ ರುಚಿಯಲ್ಲಿ ಏನಾದ್ರು ವ್ಯತ್ಯಾಸ ಇದೆ? ಕಾಶ್ಮೀರದ್ದು ಆಪಲ್ ಅನ್ನು ನಾವು ತಗೊಳ್ತೇವೆ, ಅದಕ್ಕೂ ನಮ್ಮ ಊರಿನಲ್ಲಿ ಆದದ್ದಕ್ಕೆ ಏನಾದ್ರು ವ್ಯತ್ಯಾಸ ಇದೆ? ರುಚಿಯಲ್ಲಿ ನಾ ಹಚ್ಚಿದಂತ ನಾನೇ ಹೇಳಲ್ಲ ಸರ್, ಜನ ಹೇಳತ್ತೆ ಸರ್. ಏನಂತ ಯಾರು ತಿಂದಾರ ಅವರು, ಕಾಶ್ಮೀರ್ಕಿಂತ ರುಚಿ ಇದೆ ಸರ್. ನಾ ತಿಂದಿಲ್ಲ, ನಾ ಅದ್ರದ್ದು ಹಿನ ಶಾಂತಿ ಮಾಡಿಸ್ದಾಗ ನಾ ತಿಂದಿಲ್ಲ ಸರ್, ಜನ ಹೇಳತ್ತದೆ ಸರ್. ತಾಲೂಕಾ MLA ಸಮೇತ ಹೇಳ್ದೇನೆ ಸರ್, ಅವ್ರಿಗೆ ತಿಲ್ಲ ಕೊಟ್ಟಿದ್ದೀನಿ ನಾನು, ರಾಜಶೇಖರ ಗೌಡ ಅಂತ. ಕಾಶ್ಮೀರ್ಕಿಂತ 1 ನಂಬರ್ ಸ್ವೀಟ್ ಇದ್ದೆ, ರುಚಿ ಇದ್ದೆ, ನಾ ಕಳಿಸ್ಕೊಟ್ಟಿ ಸರ್ ಯಾರ ಹತ್ರ. ಈಗ ಮೊದಲ ಬೆಳೆಯನ್ನು ಕೊಯ್ಯುವಾಗ ಎಷ್ಟು ಬಂತು ನಿಮಗೆ? ಏನ್ ಬಂದಿರಿ ಸರ್ ಅದ್ರ? ಏನ್ ಮಾಡಿದ್ರಿ ಮತ್ತೆ ಅಷ್ಟು ಫಸಲ ಸರ್? ದುನಿಯಾ ದುಡ್ಡು ಹಾಕಿಸಿ ಅಲ್ಲಿ ಒಂದು ಪಿಕ್ಚರ್ ನೋಡ್ಲಾಕ್ ಬಂದಿಂಗ್ ಐತಿ, ನಿಮ್ ಜನ ಹೊಂಟಾರ ಸರ್, ಊರೂರಿಂದ ಬರ್ತಾ ಇರ್ತಾರ. ಸೇಬು ಕೃಷಿ ಆಗ್ತಾ ಇದೆ ಅಂತ ನಾವು ಮನೆಗೆ ತೋರಿಸ್ತೀವಿ, ನಾವು ಮನೆಗೆ ಒಯ್ತೀವಿ. ಒಯ್ಬೇಕೇನು ಅಂದ್ರೆ ಒಯ್ರಿ ಸರ್, 4 ಒಯ್ರಿ, 8 ಒಯ್ದ್ರಿ. ಇವತ್ ನೀವ್ ಎಷ್ಟು ಖರ್ಚು ಮಾಡಿದ್ರಿ ಅಂದ್ರೆ ಇಷ್ಟು ಮಾಡ್ಲಿಕ್ಕೆ? ಅದಕ್ಕೆ ಈಗ ನಾನು 5.5 ಲಕ್ಷ ಖರ್ಚು ಮಾಡಿದ್ರಿ? ಈಗ ಮತ್ತೆ 6.5 ಲಕ್ಷ ಖರ್ಚು ಆಯ್ತು ಸರ್. ಈಗ ಮತ್ತೆ ಬಳಸ್ತಾರ. ಈಗ ನೀವು ಅಷ್ಟು ಖರ್ಚು ಮಾಡಿದ್ರಿ, ನೀವು ಬೆಳೆ ಬಂದದನ್ನು ಮಾರಾಟ ಮಾಡ್ಲಿಲ್ಲ, ದೂರ ದೂರದ ಊರುಗಳಿಂದ ಬಂದವರಿಗೆ ಹಂಚಿದ್ರಿ? ಹಂಚಿದೆ ಸರ್. ಮತ್ತೆ ನೀವು ಮಾರಾಟ ಮಾಡೋದಿಲ್ಲ? ಮಾರಾಟ ಈಗ ಮುಂದಿನ ಬೆಳೆ ಮಾಡಬಹುದು ಸರ್. ಫಸ್ಟ್ ಫಸ್ಟ್ ಬೆಳೆಯನ್ನು ಎಲ್ರಿಗೂ ಹಂಚಿದ್ರಿ? ಹಂಚಿದೆ, ದೇವ್ರಿಗೆ ಕೊಟ್ಟೆವು, ಮಗಳಿಗೆ ಕೊಟ್ಟೆವು, ಹೆಣ್ಣು ಮಕ್ಕಳಿಗೆ ಕೊಟ್ಟೆವು. ಸಮಾಧಾನ ಸರ್ ಅದು, ಒಂದು ನಾವು ಕೊಟ್ಟೆವು ಅಂತ ಸಮಾಧಾನ. ಹಣ್ಣಿನ ಗಾತ್ರ ಎಷ್ಟು ದೊಡ್ಡದಿರ್ತಾನ ಸಣ್ಣದಿರ್ತಾನೆ? ದೊಡ್ಡದೈತೆ ಸರ್, ದೊಡ್ಡದಿರ್ತಾನೆ, ಬಹಳ ದೊಡ್ಡದಿರ್ತಾನೆ. 200 ಗ್ರಾಮ್ ಐತೆ ಸರ್. ಒಂದು ಕಾಟದ ಮೇಲೆ ಇದ್ದರೆ 200 ಗ್ರಾಮ್ ಐತೆ ಸರ್ ಒಂದು ಕಾಟ. ಒಂದು 4-5 ತೂಗಿದ್ರೆ 1 ಕಿಲೋ ಆಗ್ತದೆ. 1 ಕಿಲೋ ಐತೆ. ಎಷ್ಟು ಬೆಲೆ ಇರ್ತದೆ ನೀವು ಬೆಳೆದದಕ್ಕೆ? ಮಾರಾಟ ಮಾಡುತ್ತಿದ್ರೆ ಎಷ್ಟು ಸಿಗ್ತದೆ? ಈಗ ನಾವು ಮಾರಾಟ ಮಾಡಬಹುದು ಸರ್, ಈಗ 150 ರೂಪಾಯಿ ಕಿಲೋರ, 125 ರೂಪಾಯಿ, 150 ರೂಪಾಯಿ ಮಾರಾಟ ಮಾಡಬಹುದು. ಅಂದ್ರೆ ಮುಂದಿನ ದಿನಗಳಲ್ಲಿ ನೀವು ಮಾರಾಟ ಮಾಡ್ತೀರಿ? ಮಾಡ್ತೇವೆ. ಈಗ 222 ಗಿಡಗಳಲ್ಲಿ ಎಲ್ಲದರಲ್ಲಿ ಫಲ ಕೊಡ್ತದೆ? ಎಲ್ಲ ರೋಗ ಅದಕ್ಕೆ ಹತ್ತುದಿಲ್ಲ? ಈಗ ಜೂನ್ ನಲ್ಲಿ ಚಾಲು ಆಯ್ತು ಸರ್, ಕೀಟ ಬಾಧೆ ಏನಾದ್ರು ಇನ್ನು ಚಾಲು ಆಯ್ತು. ಮೇ ತಿಂಗಳ ತನಕ ರೋಗ ಕಡಿಮೆ ಇರುತ್ತೆ ಸರ್. ಏನ್ ರೋಗ ಅಂತ ಬರ್ತದೆ ಅದಕ್ಕೆ? ಅದಕ್ಕೆ ತೋಲ ರೋಗ ಸರ್, ಅದು ಇಚ್ಚಿತ ರೋಗನೇ ಅದು. ಅದಕ್ಕೆ ಹೇಳಂಗಿಲ್ಲ ಸರ್. ನಿಯಂತ್ರಣ ಹೇಗೆ ಮಾಡ್ತೀರಿ? ಅದೇ ಆ ಕಡೆಯಿಂದ ಜಮ್ಮು ಕಾಶ್ಮೀರದಿಂದ ಆರ್ಡರ್ ಮಾಡೋ ಔಷಧಿ ತರಿಸ್ಕೊತೇವೆ ಸರ್. ಏನು ಹೆಸರು ಇಲ್ಲ ಅದರದ ಸರ್. ಸರ್ ಎಣ್ಣೆ ಅಂತ ಔಷಧಿ ಬರ್ತೆ, ಸೈ ಎಣ್ಣೆ ಅಂತ ಔಷಧಿ ಬರ್ತೆ ಸರ್. ನೀವು ನೆಟ್ಟ ಸೇಬು ಹಣ್ಣಿನ ವಿಶೇಷ ತಳಿ ಇದೇನ? ಅದು ಶಿಮ್ಲಾ ವೆರೈಟಿ ಅಂತ ಕಸಿ ಇದೆ. ಶಿಮ್ಲಾ ವೆರೈಟಿ? ಶಿಮ್ಲಾ ವೆರೈಟಿ ಸರ್. ಅದು ಹಾಗೆ ಸಿಗ್ತದೆ? ಅದು ಹಾಗೆ ಸಿಗ್ತದೆ. ಈಗ ನೀವು ಇನ್ನೂ ಹೆಚ್ಚು ಗಿಡ ನೆಡಬೇಕಾದ್ರೆ ಎಲ್ಲಿಂದ ತರ್ತೀರಿ? ಅಲ್ಲಿಂದಲೇ ತರಬೇಕಾ? ನೀವೇನಾದ್ರೂ ಮಾಡ್ತೀರಿ? ನನ್ನ ಹತ್ರನೇ ಸಿಗ್ಬೇಕಂತ ಮಾಡ್ಲತ್ತೆ ಸರ್. ಈಗ ಇಲ್ಲೇ ಬಂಟ ನನ್ನ ಹತ್ರನೇ, ಟೋಟಲಿ ಇಡೀ ನಮ್ ಕರ್ನಾಟಕ ಅಲ್ಲಿ ನಾವೇ ಕೊಡ್ಬೇಕು ಡೆಲಿವರಿ ಅಂತ. ಈಗ ಗಿಡ ಇಲ್ಲೇ ಮಾಡ್ಕೊಂಡೆ. ಅಂದ್ರೆ ನೀವು ಈಗ ಎಷ್ಟು ಎಕರೆಯಲ್ಲಿ ಮಾಡಿದ್ರಿ ಇದನ್ನ? 1 ಎಕರೆ 4 ಗಂಟೆನಲ್ಲಿ ಮಾಡಿದೆ ಸರ್. 7 ಎಕರೆ ಜಾಗ ಇದೆ ಅಲ್ವಾ? ಈ ಒಂದು ಸೇಬು ಹಣ್ಣಿನ ಗಿಡ ಮಾಡಿದ ಮೇಲೆ ಅದ್ರ ಎಡೆಬೆಳೆಯಾಗಿ ಏನಾದ್ರೂ ನೆಡ್ಲಿಕ್ಕೆ ಆಗ್ತದೆ ಮಿಶ್ರ ಬೆಳೆಗೆ? ಸರ್ ಮಿಶ್ರ ಬೆಳೆ ಅದು ತೆಂಗಿನ ಮರ ಮಾಡಿದಲ್ಲ ಸರ್, ಅದು ಗಂಗಾ ವೆರೈಟಿ ತೆಂಗ. ಅದ್ರದಾಗ 250 ಗಿಡ ಅವ ಸರ್ ತೆಂಗಿನ. ಅದಕ್ಕ ಗ್ರಾಮೀಣ ಸಿಗ್ಬೇಕಂತ ಉಚ್ಚಕ್ಕೆ ಹೋಯ್ತಾವ ಕಿಲೋಮೀಟರ್ ಸಿಗ್ಬೇಕಂತ 26x26 ಒಂದು ತೆಂಗಿನ ಮರ ಹಾಕಿದಲ್ಲ ಒಳಗ. ಈಗ ಅಪ್ಪಾರ ದಿಗಂಬರ್ ಬಸಳವರೇ, ಬಹಳ ಒಳ್ಳೆ ಬೆಳೆ ಮಾಡ್ತಾ ಇದ್ದೀರಿ, ಈಗ ನೀವು ಮಾರಾಟ ಮಾಡಿಲ್ಲ, ಜೊತೆಗೆ ಮುಂದಿನ ಹಂತದಲ್ಲಿ ನೀವು ಮಾರಾಟ ಮಾಡ್ಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಇಷ್ಟೆಲ್ಲ ಖರ್ಚು ಮಾಡಿದಾಗ ಬೇರೆ ಎಡೆ ಬೆಳೆ ಏನಾದ್ರು ಮಾಡ್ಕೊಂಡಿರ? ಮಾಡಕ್ ಬರಂಗಿಲ್ಲ ಸರ್, ಅದಕ್ಕ ಏನು ಇದ್ರೆ ಹುಲ್ಲು ಬಿತ್ತು ಹುಲ್ಲಿನ ರೋಗ ತಗೊಳತದ, ಏನು ಯಾವುದು ಯಾವುದೇ ತರ ಅದು ಹುಲ್ಲಾಯ್ತು, ಯಾವುದೇ ತರ ಆಜು ಬಾಜು ಬೆಳಿ ಇತ್ತು ಅದರ ರೋಗ ಇದ ಕಾಟಕ್ ಆಗ್ಲತ್ತ ಸರ್ ಅಂತ ಅಂಜಿಕೆ ಇದೆ ಸರ್, ಅದಕ್ಕ ರೋಗ ತಾಟಕ್ ತೋಲು ಸರ್, ಯಾವುದೇ ಬೆಳಿ ಬರಂಗಿಲ್ಲ. ಅಂದ್ರೆ ನೀವು ಸೇಬು ಮಾತ್ರ ಬೆಳಿಬೇಕು? ಅದ್ರ ಮೇಲೆ ತೆಂಗಿನ ಗಿಡ ನೆಟ್ರೆ? ತೆಂಗಿನ ಫುಲ್ ಗಿಡ ಇದೆ ಸರ್, ಅದಕ್ಕೆ ತೊಂದರೆ ಆಗುದಿಲ್ಲ, ಇದಕ್ಕೆ ನೆರಳು ಬಿದ್ದಂಗ. ಸರ್ ಎಷ್ಟು ಗಿಡಗಳಿವೆ ತೆಂಗಿನ? ತೆಂಗಿನದು 250 ಗಿಡ ಆ ಶೇಪಿನಲ್ಲಿ ಇದೆ ಸರ್, ಅದಕ್ಕೆ ನೆರಳು ಸಿಗ್ಬೇಕು, ನೆರಳು ಸಿಗ್ಬೇಕಂತ. ಈಗ ಮುಂದಿನ ಹಂತದಲ್ಲಿ ನೀವು ಇದನ್ನು ಈ ಸೇಬು ಹಣ್ಣಿನ ಬೆಳೆಯನ್ನು ಹೆಚ್ಚು ಮಾಡ್ತೀರಾ ಬಾಕಿದ್ದ ಜಮೀನಿನಲ್ಲಿ ಕೂಡ ಮಾಡ್ಬೇಕು ಸರ್? ಮಾಡ್ಬೇಕು, ಇದು ಒಂದು ನಾನು ಹೆಚ್ಚು ಮಾಡ್ತೇವೆ, ಜನನು ಹೆಚ್ಚು ಮಾಡ್ತೇವೆ ಸರ್, ನಂದು ನೋಡ್ಲತ್ತರ ಜನ ಸರ್, ನೋಡ್ಲಕತ್ತಾರ ನೋಡಿದ್ಮೇಲೆ ನಾನು ಹೆಚ್ಚು ಮಾಡ್ತೇವೆ, ಜನನು ಹೆಚ್ಚು ಮಾಡ್ತೇವೆ ಸರ್, ನಾನು ಹಾಗೆ ಕೊಡ್ತೇವೆ. ಜೇಬು ಸೇಬು ಕೃಷಿಯನ್ನ ಯಶಸ್ವಿಯಾಗಿ ಮಾಡಿದ ಕಾರಣ ಎಲ್ಲ ಕಡೆಯಿಂದಲೂ ಬರ್ತಾರೆ. ಈಗ ಅದನ್ನು ನಿರ್ವಹಣೆ ಮಾಡಬೇಕಾದ್ರೆ ನಿಮ್ಗೆ ಯಾರಾದ್ರೂ ತಾಂತ್ರಿಕ ನೆರವು ಕೊಡ್ತಾರ ಕೃಷಿ ಇಲಾಖೆಯಿಂದ? ಯಾರಾದ್ರೂ ಬಂದು ಹೇಳ್ತಾರ ಹೀಗೆ ಮಾಡಿ ಹೀಗೆ ಮಾಡಿ ಅಂತ ಏನಾದ್ರು ಅನುಭವ? ಯಾರು ಹೇಳಂಗಿಲ್ಲ ಸರ್, ಯಾರು ಅದ್ರ ಬಗ್ಗೆ ಭಾಗದಲ್ಲಿ ಇಲ್ಲಲ್ಲ, ತಲೆ ಕಡಿಸ್ಕೊಂಬೋದಿಲ್ಲ. ಏನಿದೆ ಏನಿದೆ ಶೇಪ್ ಇದೆ, ಏಡಿ ಬರ್ಲಿ ಜೇಡಿ ಬರ್ಲಿ ಯಾರಿದೆ ಶೇಪ್ ಇದೆ ಅಂದ್ರೆ ಹಂಗಿದ್ಯಪ್ಪ, ನಾವು ನೋಡ್ತೇವೆ. ನಮಗ ಯಾವುದೇ ತರದ್ದು ಒಂದು ರೂಪಾಯಿದ ಸಹಾಯಧನ ಯಾವೂ ನೀಡಿಲ್ಲ ಸರ್ ಇಲ್ಲಿ ತಕ ಬಂದು. ನಮ್ ಕಿಸದಲ್ಲಿ ರೊಕ್ಕ, ನಾವು ಬಡು ಇರ್ಲಿ ಸೌಕರ್ಯ ಇರ್ಲಿ, ನಮ್ಮ ಹತ್ರ ನಾವು ಸಾಯ್ಬೇಕು ಇಲ್ಲಿ ತಕ ಬಂದು. ಇದಕ್ಕೇನಾದ್ರೂ ನೀವು ಸರ್ಕಾರದ ಸಹಾಯ ಪಡೀಲಿಲ್ಲ ಒಂದು ಬ್ಯಾಂಕ್ ಲೋನ್ ತಗೊಂಡ್ರೆ? ನಾ ಬ್ಯಾಂಕ್ ನಲ್ಲಿ ಹೋದ್ರೆ ಸರ್ ನಾವು ಯಾಪಲ್ ಹಸಲಾತಿದ್ದೆ ಸರ್, ಏನೋ ಲೋನ್ ಸಿಗ್ತಾ ಇದೇನೋ, ಏನ್ ಹೇಳತ್ತಿದಪ್ಪ ಯಾಪಲ್ ಅಂದ್ರೆ ಏನದ, ಏನ್ ಇನ್ನೊಂದ್ ಬಾರಿ ಹೇಳು. ಯಾಪಲ್ ಕೃಷಿಯ ಬಗ್ಗೆ ಗೊತ್ತೇ ಇರೋದಿಲ್ಲ. ಯಾಪಲ್ ಅಂದ್ರೆ ನೀವು ಯಶಸ್ವಿಯಾಗಿ ಮಾಡಿ ತೋರಿಸಿದನ್ನ ಹೇಳಿಲ್ವಾ? ಹೇಳಿದೆ ಸರ್, ಹೇಳಿದೆ ಮುಂಚೆ ನಮ್ ಹಂಟರ್ ನೋಡ್ಲತ್ತಾರ, ಈಗ ನಿಮ್ ಹತ್ರ ಬಂದ ಹಿಂಗ್ ಹಂಟರ್ ನೋಡ್ಲತ್ತಾರ ಸರ್, ಈ ಆಪಲ್ ಅಂದ್ರೆ ಏನು, ಜರ ನೀನು ತಲೆ ಲಡಸ್ ಹೇಳು ಏನ್ ಹೇಳತ್ತಿದ್ದೀನಿ ನಾನು ಅಂದ್ರೆ ಸರ್. ಏನು ನಿಜ ಹೇಳ್ತೀರಾ, ಈ ಭಾಗದಲ್ಲಿ ಆಗಲ್ಲ. ಆಪಲ್ ಅಂದ್ರೆ ತಿಳಿದಿಲ್ಲೇನು, ಸೇಫ್ ಹಚ್ಚಿದೆ ಸರ್, ಸೇಫ್ ಹಚ್ಚಿರಿ, ಏನ್ ಹಚ್ಚಿರಿ, ಏನಿಲ್ಲ ನಮ್ಮ ಹತ್ರ ಫೈಲ್ ಇಲ್ಲ ಏನಿಲ್ಲ, ಸೇಫ್ ಹಚ್ಚಿರಿ, ಅವಾಗ ಒಂದ್ 2 ನಿಮಿಷ 3 ನಿಮಿಷ ಆಗೋಣ, ಎಲ್ಲಿ ಹಚ್ಚಿರಿ ಅಂತಾರ ಜಾಗ ಇಲ್ಲಿ ಅಂತ. ಈಗ ನೀವು ಅದನ್ನ ಬೆಳೆ ಮಾಡ್ಲಿಕ್ಕೆ ಯಾರೆಲ್ಲ, ನೀವು ಒಬ್ಬರೇ ಇರ್ತೀರಿ ಬೇರೆ ಯಾರಾದ್ರೂ ಜನ? ನೌಕರಿ ಮನುಷ್ಯ ಇರ್ತದೆ ಸರ್, 4-5 ಹೆಣ್ಮಕ್ಳು ಇರ್ತದೆ, ದಿನ 4-5 ಜನ ಇರ್ತದೆ. ಅಂದ್ರೆ ನೀವು ಹೇಳೋ ಪ್ರಕಾರ ಸೇಬು ಬೆಳಿಬಹುದ ಈ ಭಾಗದಲ್ಲಿ? ನಾನು ಬಿಡಂಗಿಲ್ಲ ಸರ್, ಡಿಗ್ರಿ ಒಂದ್ ಕಡೆ ನಾ ಒಂದ್ ಕಡೆ ಸರ್, ಡೇಕಿ ಒಂದ್ ಕಡೆ ನಾ ಒಂದ್ ಕಡೆ, ನಾ ಬಿಡಂಗಿಲ್ಲ. ಅಂದ್ರೆ ಬೆಳೆ ಆಗ್ತದೆ ಅಂತ ಹೇಳ್ತೀರಿ ಸರ್? ಏನ್ ಮಾಡ್ಬೇಕು ಈಗ ಬಾಕಿದವ್ರು ಏನಾದ್ರೂ ಬೆಳೆ ಇದ್ದದನ್ನ ಮಾಡಬೇಕು ಅಂತ ಮನಸ್ಸು ಮಾಡಿದ್ರೆ ನೀವು ಅವ್ರಿಗೆ ಏನ್ ಹೇಳ್ತೀರಿ? ಏನ್ ಹೇಳ್ಬೇಕು ಸರ್, ಕಪಸ್ತು ನೀವು ಏನೋ ಗೌರ್ಮೆಂಟ್ ಸರ್ಮೆಂಟ್ ಇದ್ರೆ ಸಪೋಟ ಹಚ್ಚಬೇಕು, ಆಪಲ್ ಬಗ್ಗೆ ಅದಾಗ ಹೋಗ್ಬಾರ್ದು, ನೀವೇ ಬೇಕಲ್ಲಿ, ಇಲ್ಲಿ ಹೋದರೆ ಆಗಂಗಿಲ್ಲ. ಆಪಲ್ ಮಾಡ್ಬೇಕಂದ್ರೆ ನೀವು ಸ್ವತಃ ನಿಲ್ಬೇಕಾಗ, ನೀವು ಸ್ವತಃ ನಿಲ್ಬೇಕು, ನನ್ನ ಹತ್ರ ಬರ್ಬೇಕು, ನಾ ಏನ್ ಮಾಡತ್ತೆ ಒಂದ್ 10 ಬಾರ ಬರ್ಬೇಕು, ನನ್ನ ಹತ್ರ ಮಾಡಬೇಕು, ಅವಾಗ ಬೆಳೆಯತ್ತ. ನಾನು ಡ್ಯೂಟಿ ಮಾಡ್ತಾನ, ಶೇಪ್ನು ಮಾಡ್ತಾ ಅಂದ್ರೆ ಬೇಕಾದ್ರೆ ಸಪೋಟ ಹಚ್ಚಬಹುದು, ಬೇರೆ ಇದೇ ಮಾಡಬಹುದು ಅಲ್ವಾ? ಸೇಬು ಫಸಲು ಪಡಿಬೇಕಾದ್ರೆ ತಾನೇ ದುಡಿಬೇಕು, ನೋಡ್ಕೋಬೇಕು ತಾನೇ ಇರ್ಬೇಕು, ಅಂದ್ರೆ ಬಹಳ ಎಚ್ಚರಿಕೆಯಿಂದ ನೋಡ್ಬೇಕಾಗ್ತದೆ. ಹೇಳಿದ್ರಿ ಬಹಳಷ್ಟು ಸೂಕ್ಷ್ಮವಾಗಿ, ಎಲ್ಲವೂ ಹುಲ್ಲು ಬೆಳೆದ್ರು ಕೂಡ ಅದರ ರೋಗ ಹತ್ತಿ ಬಿಡ್ತದೆ. ನಾನು 8 ದಿನ ಉದ್ಗಿರ್ಕ ಹೋದರೆ ನನ್ನ 3 ಗಿಡ ಹೋದು ಸರ್. ಓಹೋ, ಮನುಷ್ಯರದಿಂದ ಬಗ್ಗೆ ಅಂದ್ರೆ ಬಹಳ ಜಾಗೃತಿಯಿಂದ ನೋಡ್ಕೊಳ್ಳಿ. ಒಂದು ಗಿಡ ಎಷ್ಟು ವರ್ಷ ಫಸಲು ಪಡಿಬಹುದು? ಅದು 25 ವರ್ಷ 25 ವರ್ಷ ಸರ್ ತನಕ ನಡೀತದೆ. ನಾನ್ ನಡಬಾದು 30 ವರ್ಷ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ನಮ್ಮ ಈ ಭಾಗದಲ್ಲಿ ಕೂಡ ಸೇಬು ಬೆಳೆಯನ್ನ ಬೆಳಿಬಹುದು ಅಲ್ವಾ? ಸಾಕಷ್ಟು ನೀರು ಮತ್ತೆ ಅದನ್ನ ಚೆನ್ನಾಗಿ ನೋಡ್ಕೋಬೇಕು. ನೀರು ಬೇಕು ಸರ್, ನೀರು ಬೇಕು. ಗೊಬ್ಬರ ಏನೇ ಹಾಕ್ತೀರಿ? ದನಗಳ ಗೊಬ್ಬರ ಸರ್, ಮಾಡೋದೆಲ್ಲ ದನಗಳ ಗೊಬ್ಬರದಿಂದ, ಚಿಡ್ಕ ಮಾಡೋದೆ ದನಗಳ ಗೊಬ್ಬರದಿಂದ. ಜೀವ ಅಮೃತ ಅಂದ್ರೆ ಜೀವ ಅಮೃತ ಸರ್. ಅಂದ್ರೆ ನೀವು ಸಾವಯವ ಗೊಬ್ಬರದಿಂದಲೇ ಕೃಷಿ ಮಾಡ್ತಾ ಇರೋದು? ಹಾ, ಕೃಷಿ ಮಾಡ್ತೇವೆ ಸರ್, ನಾವು ಯಾವುದೇ ತರ ಕೆಮಿಕಲ್ ಯೂಸ್ ಮಾಡಂಗಿಲ್ಲ. ಒಂದು 15-15 ಅಡಿ ಅಂತರದಲ್ಲಿ ಇದನ್ನು ಗಿಡ ನೆಡೆದುಕೊಂಡು ಅದು ವಿಶಾಲವಾಗಿ ಬೆಳೀತದೆ ಅಲ್ವಾ? ಕಟಾವು ಮಾಡೋದು ಹೇಗೆ? ಕೈಯಿಂದಲೇ ಕೊಯ್ಬೇಕಾ? ಹೇಗೆ ಕೈ ಕೊಯ್ಯೋದೇನಿಲ್ಲ, ಹೆಡನ ಕಡಿತ ಸರ್. ಹೆಡನ ಕಡಿತದೆ, ಅದನ್ನ ಚೀಲಕ್ಕೆ ಹಾಕೊಳ್ಳೋದು, ಕೆಳಗೆ ಬೀಳಬಾರ್ದು. ಕೆಳಗಿಲ್ಲ, ಕ್ಯಾರೆಟ್ ಇರ್ತದೆ ಸರ್, ಟಮಾಟ ಬರಲ್ಲೇನು ಅಂತ ದೊಡ್ಡ ಕ್ಯಾರೆಟ್ ಇರ್ತದೆ ಸರ್, ಅದರಲ್ಲಿ ಇಟ್ಟು ಬಿಡ್ತೇವೆ. ಬೆನ್ ಹಿಂದೆ ಬರ್ತದೆ ಸರ್, ಅಂತೀವಿ ಸರ್, ಹಿಂಗ್ ಕಡಿಬೇಕು ಹಿಂಗ್ ಹಾಕ್ಬೇಕು, ಕಡಿಬೇಕು ಹಿಂಗ್ ಹಾಕ್ಬೇಕು. ನಾವು ಫೋಟೋದಲ್ಲೆಲ್ಲ ನೋಡ್ತೇವಲ್ಲ, ಸೇಬಣ್ಣು ಕೊಯ್ಯೋರು ಹಿಂಗೆ ಕೊಯ್ದು ಬುಟ್ಟಿಗೆ ಹಾಕೋಟ್ಟೆಗೆ ಬುಟ್ಟಿಗೆ, ಕಾಫಿ ಗಿಡದಲ್ಲಿ ಕಾಫಿ ಇದನ್ನು ಮಾಡ್ತಾರೆ, ಚಹಾದ ತುಪ್ಪಲನ್ನ ಹಾಕ್ತಾರೆ, ಹಾಗೆಲ್ಲ ಅಲ್ವಾ? ಸೀದಾ ಬರೋದು ಎಲ್ಲ ಹಾಕೋದು. ಈಗ ಕೊಯ್ದಾದ ಮೇಲೆ ಅದು ಹೇಗೆ, ಅದನ್ನು ಮತ್ತೆ ಏನ್ ಮಾಡಬೇಕಾಗ್ತದೆ? ಏನಿಲ್ಲ, ಕಾಯಿ ಇರ್ತದಲ್ಲ, ಹಣ್ಣಾಗುದು ಯಾವಾಗ? ಹಣ್ಣು ಗಿಡಕ್ಕೆ ಸರ್, ಗಿಡಕ್ಕೆ ಹಣ್ಣಾಗ್ತದೆ, ಗಿಡಕ್ಕೆ ಹಣ್ಣು. ಕೊಯ್ದಾದ ಮೇಲೆ ಹಣ್ಣಾಗುದಿಲ್ಲ, ಹಣ್ಣಾದನ್ನೇ ಕೇಳುದು. ಹಣ್ಣು ಇದ್ದಿಂದೇ ಕಡಿಬೇಕು, ಗ್ರೀನ್ ಇದ್ದಿಂದ ಕಡ್ದಿರಿ, ಗ್ರೀನ್ ಇರೋದು ಅದು ಒಂದು ಕೆಂಪಕ್ಕಾಗಂಗಿಲ್ಲ, ಗಿಡಕ್ಕೆ ಹಣ್ಣಾಗ್ಬೇಕದು. ಒಂದು ಕಾಯಿ ಆದ ಮೇಲೆ ಎಷ್ಟು ಸಮಯದಲ್ಲಿ ಹಣ್ಣಾಗ್ತದೆ, ಎಷ್ಟು ಅವಧಿ ತಗೊಳ್ತದೆ? ಈಗ ನೋಡಿ, 3 ತಿಂಗಳ ತನಕ ಗ್ರೀನ್ ಇರ್ತದೆ ಸರ್, ಅದು 4ನೇ ತಿಂಗಳಕ್ಕ ಒಂದು ಸ್ಪ್ರೇ ಇರ್ತದೆ, ಅದು ತಾಂತಾನೆ ಆಗಂಗಿಲ್ಲ ಸರ್, ಅದಕ್ಕೊಂದು ಸ್ಪ್ರೇ ಅದ ಸರ್, ವಿತ್ರಿಲ್ ಅಂತ ಒಂದು ಸ್ಪ್ರೇ ಇದೆ ಸರ್, ಅದನ್ನು ಹೊಡಿಬೇಕು. ಅದು ಒಂದು ನಾವು ಹೇಗೆ ಹೊಡಿಬೇಕು, ಅದು ಹಣ್ಣಿಗೆ ಹೊಡಿಬೇಕು, ಗಿಡಕ್ಕೆ ಹೊಡಿಬೇಕು? ಗಿಡಕ್ಕೆ ಫುಲ್ ಗಿಡಕ್ಕೆ ಹೊಡ್ಕೋಬೇಕು, ಹಣ್ಣಿಗೆ ಲಾಗು ಆಯ್ತದ ತಾನೆ. ನಾವು ಸ್ಪ್ರೇ ತಗೊಂಡ್ರೆ ತುಂಬಾ ಲಾಗು ಆಯ್ತದೆ ಸರ್, ಅದು ವಿತ್ರಿಲ್ ಅಂತ ಒಂದು ಸ್ಪ್ರೇ ಇದೆ ಸರ್. ನಾವು 1 ತಿಂಗಳು ಇಕ್ಬೇಕು ಎಂದ್ರ ಕಡಿಮೆ ಡೋಸ್ ಕೊಡ್ಬೇಕು. ಎಲ್ಲಿ ಸಿಗ್ತದೆ? ಲಾತೂರದಿಂದ ತರಿಸ್ಬೇಕು ಸರ್. ಅಲ್ಲಿ ಸಿಗ್ತದೆ? ಇಲ್ಲ. ನಮ್ಮ ಹತ್ರ ಹೇಗೆ ಹೊಡೆಯುದು ಅದನ್ನ? ಅದೇ ಇದು ಗಟರ್ ಇದೆ ಅಲ್ಲ, ಚಾರ್ಜಿಂಗ್ ಗಟರ್ ಸರ್, ಅದರಿಂದ ಸರ್. ಅದು ಹೊಡೆದಾದ ಮೇಲೆ ಮತ್ತೆ ಎಷ್ಟು ದಿನ ಬಿಡಬೇಕು ಹಣ್ಣಾಗ್ಲಿಕ್ಕೆ? 1 ಲೀಟರ್ ನೀರಿಗೆ 3 ml ಕೊಟ್ಟೆ ಫುಲ್ ಕಲರ್ ಬರ್ತದೆ ಸರ್. ಒಂದಾಯ್ತು, ಹಸಿರು ಬಣ್ಣ ಇದ್ದದ್ದು ಮತ್ತೆ ಹಳದಿ ಬಣ್ಣಕ್ಕೆ ಕೆಂಪಾಗ್ತದೆ, ಗ್ರೀನ್ ಇದ್ದು ಎಲ್ಲೋ ಆಯ್ತು ಸರ್. ಅದು ಎಲ್ಲ ಆದ್ಮೇಲೆ ಅದು ಫುಲ್ ಕೆಂಪ ಕಲರ್ ಬರ್ತದೆ ಸರ್. ಕೆಂಪು ಕಲರ್ ಬರ್ತದೆ. ನಮಗೆ 1 ತಿಂಗಳು ಇಕ್ಕಬೇಕಂದ್ರ 1.2 ಗ್ರಾಮ್ ಆಗ್ಬೇಕು, 1 ಗ್ರಾಮ್ ಆಗ್ಬೇಕು. ನಮಗೆ ಅರ್ಜೆಂಟ್ ಮಾರಾಟ ಮಾಡೋದ ಅಂದ್ರೆ 3 ಗ್ರಾಮ್ ಆಗ್ಬೇಕು. 1 ಲೀಟರ್ ನೀರಿನಲ್ಲಿ 3 ಗ್ರಾಮ್ ಹಾಕಿದರೆ 8 ದಿನದ ಪೂರಾ ಫುಲ್ ಕೆಂಪಾಗ್ಬಿಡ್ತೀವಿ. ಅವೆಲ್ಲ ಕೈದಾಗಿದೆ ಸರ್. ಕೆಮಿಕಲ್ ಹಾಕಿದ್ರೆ ಒಳ್ಳೇದ ಕೆಟ್ಟದ ಮತ್ತೆ? ಇಲ್ಲ ಸರ್, ಅದು ಹಾಕಬೇಕಾದ ಅದ್ರ ಸಿ ಇಲಾಜ್ ಇಲ್ಲ, ಇಲ್ಲಾಂದ್ರೆ ಹಸಿರೇ ಇರ್ತದೆ. ಹಸಿರೇ ಇರ್ತದೆ, ಅದು ಒಂದು ಬೇಕೆ. ಆಪಲ್ ನೀವು ತಿನ್ನುವಾಗ ತುಂಬಾ ಚೆನ್ನಾಗಿ ತೊಳೆದು ತಿನ್ನಿ ಅಂತ ಹೇಳುದು ಆ ಕಾರಣಕ್ಕಾಗಿ ಅಲ್ವಾ? ಹೀಗೆ ಮಾಡಿ ಮಾಡ್ತಾ ಇದ್ದೀರಿ ಅಲ್ವಾ? ಅಂದ್ರೆ ಈ ಭಾಗದಲ್ಲಿ ಸೇಬು ಕೃಷಿಯನ್ನ ಮಾಡಬಹುದು, ಮತ್ತೆ ಅದರಿಂದ ಲಾಭವನ್ನು ಪಡಿಬಹುದು ಅಲ್ವಾ? ಅಂದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ 7 ಎಕರೆಯಲ್ಲಿ ಸೇಬು ಕೃಷಿಯನ್ನು ನೋಡಬಹುದಾ? ಹೇಗೆ? ಇಲ್ಲ ಸರ್, ನಮ್ ಮತ್ತೆ ದುಸರಾನೇ ಅದ, ನಮ್ಮ ತೋಟದಲ್ಲಿ ಅದು ಮಾಡೋದಿಲ್ಲ. ಎಷ್ಟು ಎಕರೆ ಮಾಡಬೇಕಂತ ಉದ್ದೇಶ ಇದೆ ಈಗ? ಈಗ 2 ಎಕರೆ ಸರ್, ಇನ್ನೂ 1 ಎಕರೆ ಮಾಡ್ತೇವೆ, ಅದರ ಬಾದ ಖಜೂರ್ ಮಾಡ್ತೇವೆ ಸರ್. ಬೇರೆ ಏನೇನು ಕೃಷಿ ಮಾಡ್ತೀರಿ ಹೇಳಿ? ಈಗ ಸಪೋಟ ಇದೆ, ಸಂತ್ರ ಇದೆ, ಅಂಜೀರ್ ಇದೆ. ಸಪೋಟಕ್ಕೆ ಹೇಗಿದೆ ಬೆಲೆ ಎಲ್ಲ, ಮಾರಾಟ ಚಂದಿದೆ ಸರ್? ಅದರ ನಿರ್ವಹಣೆ ಮಾಡುದು, ಕೃಷಿ ಮಾಡುದು ಸುಲಭನ? ವರ್ಷಕ್ಕೆ 12 ಲಕ್ಷ ರೂಪಾಯಿ ಮಾಡ್ತಾರೆ ಸರ್, 3 ಬಾರು ಬೆಳೆ ಬರುತ್ತೆ. ಈಗ ಸಪೋರ್ಟ್ ಮಾಡ್ತೀರಿ, ಬೇರೆ ಏನ್ ಮಾಡ್ತೀರಿ? ಬೇರೆ ಸಂತ್ರ ಇದೆ, ಮೊಸರು. ನಿಮ್ದು ಸಪ್ಪೆ ಸಪೋರ್ಟ್ ಅನ್ನ, ಸಿಹಿ ಸಪೋರ್ಟ್ ಅನ್ನ? ಇಲ್ಲ ಇಲ್ಲ, ಕಾಲಪತ್ತಿ ಸಪೋರ್ಟ್ ಅಂತ ಇದೆ ಸರ್. ಕಾಲಪತ್ತಿ, ಏನ್ ವಿಶೇಷ ಅದರದ್ದು? ಚೆನ್ನಾಗಿದೆ ಸರ್. ಚೆನ್ನಾಗಿದೆ, 1 ನಂಬರ್ ಐತೆ. ಎಷ್ಟು ದೊಡ್ಡ ಕಾಯಿ ಆಗ್ತದೆ? ಇಷ್ಟೈತೆ, 200 ಗ್ರಾಮ್ 150 ಗ್ರಾಮ್. ಬೇರೆ ಏನೇನ್ ಮಾಡ್ತೀರಿ ಕೃಷಿ? ಸಂತ್ರ ಅದ, ಮೂಸಂಬಿ ಅದ ಸರ್. ಸಂತ್ರ ಮಾಡ್ತೀರಿ? ಎಷ್ಟು ಗಿಡಗಳಿವೆ? ಒಂದ್ 20-20 ಗಿಡ ಇದೆ. ಮಾನಕಾಯಿ, ಆಪಸ್ ಕೇಸರ್, ಮಾನಕಾಯಿ ಇದೆ ಸರ್. ಎಷ್ಟು ಗಿಡಗಳಿವೆ? ಅವು 20 ಗಿಡ ಇದೆ ಸರ್. ಅದು ಅಂದ್ರೆ ಎಲ್ಲ ಬೆಳೆಗಳನ್ನು ಮಾಡ್ತಿದ್ರಿ ತೋಟಗಾರಿಕೆಯಲ್ಲಿ ಅಲ್ವಾ? ನೆರಳಕಾಯಿ ಇದೆ ಸರ್, ಒಂದ್ 20. ಲಿಂಬೆ ಇದೆ? ಲಿಂಬೆ ಇದೆ, 3 ನಮ್ನ ಲಿಂಬೆ ಇದೆ. ಜವಾರಿ ಲಿಂಬೆ ಇದೆ, ಗೋಲ್ ಲಿಂಬು ಅಂತ ಹೆಬರಡಿ ಇದೆ. ಗೋಲ್ ಲಿಂಬು ಅಂದ್ರೆ ಏನು? ಲಿಂಬೆ ಕಾಯ್ದಾಗ ಸರ್ ದಬ್ಬರ್ತಿ ದೊಡ್ಡದು, ಇದು ನಮ್ ಕಾಯಿ ಇಷ್ಟು. ಜವಾರಿ, ಜವಾರಿ ಅದು 1 ಕಾಯಿ 150-200 ಗ್ರಾಮ್ ಇತ್ತೆ. ಇದು 25 ಗ್ರಾಮ್ 30 ಗ್ರಾಮ್ ಇರ್ತಿ ಜವಾರಿ ಕಾಯಿ. ಮತ್ತೊಂದು ಗಜಲಿಂಬು ಅಂತಿದ್ದೆ, ಗಜಲಿಂಬು ಪಪ್ಪಾಯ ಅಂತ ಸರ್, ಅದು 1 ಕೆಜಿ ಇರ್ತಿ ಸರ್. ಒಂದೊಂದು ಕೆಜಿ ಇರ್ತದೆ. ಏನ್ ಮಾಡ್ತಾರೆ ಅದನ್ನು? 200 ರೂಪಾಯಿ 250 ರೂಪಾಯಿ 150 ರೂಪಾಯಿ ಹೋಯ್ತಾರೆ ಸರ್. ಹೋಯ್ತಾರೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ? ಇಲ್ಲ, ಹೊಟ್ಟೆಗೆ ಹಳ್ಳ ಆದ್ರೆ ತಿಲ್ಲಕ್ ಹೋಯ್ತಾರೆ ಸರ್. ಓಹೋ, ಅಂದ್ರೆ ಔಷಧಿಯ ಗುಣ ಹೊಂದಿದೆ ಅಂತ. ನೀವು ಗೋಡಂಬಿ ಕೃಷಿಯನ್ನು ಮಾಡ್ತೀರಾ? ಹೇಗೆ? ಗೋಡಂಬಿ ಮಾಡ ಸರ್, ಗೋಡಂಬಿ ಬೇಸಾಯ ಇಲ್ಲ, ಬಾಕಿ ಇದನ್ನೆಲ್ಲ ಇದರ ಒಟ್ಟಿಗೆ ಮಾಡ್ತಾ ಇದ್ದೀವಿ. ನೀವು ಇಷ್ಟೆಲ್ಲ ಬೆಳೆ ಮಾಡ್ತೀರಿ, ಯಾವ್ದು ನಿಮ್ಗೆ ಬಹಳ ಸಂತೋಷ ಕೊಟ್ಟದೆ ಬೆಳೆ ಸರ್? ಸಪೋಟ ಕಮ್ ಖರ್ಚು ಇತ್ತು, ಸಪೋಟ ಆಪಲ್ದ ಖರ್ಚು ಇದೆ ಸರ್. ಆಪಲ್ನಲ್ಲಿ ಖರ್ಚು ಅದ, ಒಂದು ಗರೀಬ್ ಕಪ್ಸಲ್ ಸರ್, ಅದು ನಾನು ಮಾಡಿದೆ ಮಾಡಿದೆ. ಈಗ ನಿಮ್ಮ ಸೇಬು ಫಸಲನ್ನ ನೋಡ್ಕೊಂಡು ಬಾಕಿ ಯಾರಾದ್ರೂ ಮಾಡ್ಲಿಕ್ಕೆ ಮುಂದೆ ಬಂದಾರ? ಇನ್ನ ನೋಡ್ಲತ್ತಾರ ಜನ ಸರ್, ಕಾಯ್ತಾ ಇದ್ದಾರೆ. ಹಾ, ಕಾಯ್ತಾ ಇದ್ದಾರೆ. ಇದು ಒಂದು ಬಾರ್ ಮಾರಾಟ ಆಗ್ಬೇಕು ಸರ್, ಅದರದ್ದು ಫುಲ್ ಮಾಲ್ ಬರಬೇಕು. ಈಗ ಅದರ ಬಾದ ಹಸ್ತಾವ. ಈಗ ತುಂಬಾ ಸೇಬು ಆದ್ರೆ ನೀವ್ ಎಲ್ಲಿ ಮಾರಾಟ ಮಾಡ್ಬೇಕಂತ ಇದ್ರಿ? ನಮ್ಮ ಜಮೀನಲ್ಲಿ ರೋಡಿ ಮೇಲೆ ಮಾರಾಟ ಸರ್. ಓಹೋ, ನಮಗ್ ಕುಡಿ. ಎಷ್ಟು ಕಿಲೋಗೆ ಎಷ್ಟು ಮಾರಾಟ ಮಾಡಬಹುದು ಸೇಬು? ಅದೇ 100 50 ರೂಪಾಯಿ ಸರ್. 150 ಇಟ್ಕೊಂಡು ಹೆಚ್ಚು ಕಡಿಮೆ ಆಗ್ತದೆ. ಈಗ ಮಾರ್ಕೆಟ್ ನಲ್ಲೆಲ್ಲ 300-250 ರೂಪಾಯಿ ಏನಕ್ಕೆ ಆಗಲ್ಲ ಸರ್. ನಮ್ಮ ಹತ್ರ ಸುಮ್ಮನೆ ಒಂದು ಅದು ನಮ್ ಜೀವ ಅಮೃತ ಮತ್ತ ಅಭಿವೃದ್ಧಿ ಸಾವಯವ ಕೃಷಿ ಸೇಬು ಯಾರಿಗೆ ಬರಬಹುದು ಯಾರಿಗೆ ತಕೋಬಹುದು ಅಂದ್ರೆ ನೀವು ಸಾವಯವ ಕೃಷಿ ಮಾಡಿದಾಗ ಅದ್ರ ಗಾತ್ರ ಚೆನ್ನಾಗಿರ್ತದೆ, ಆಕಾರ ಚೆನ್ನಾಗಿರ್ತದೆ, ಬಣ್ಣನು ಚೆನ್ನಾಗಿರ್ತದೆ, ಒಂದು ರೀತಿ ಅತ್ಯಾಕರ್ಷಕವಾದ ಸೇಬು ಅಲ್ವಾ. ತಿಲ್ಲಕ್ನು ಟೇಸ್ಟ್ ಇತ್ತು, ರುಚಿ ಇರ್ತದೆ, ರುಚಿಕರಕ್ಕದ್ದು, ಏನು ಕೆಮಿಕಲ್ ಇರಲ್ಲ. ಆಕ್ಚುಲಿ ಮಾಡೋದು ಖರೆ ಆಕ್ಚುಲಿ ನಮ್ ಭಾಗನಲ್ಲಿ ಯಾರಿಗೂ ಕೇಳ್ದಾರೆ ಸರ್ ಇವ್ರು ಯಾವುದೇ ತರದು ಕೆಮಿಕಲ್ ಯೂಸ್ ಮಾಡಲ್ಲ, ಯಾವುದೇ ಗವರ್ಮೆಂಟ್ ಗೊಬ್ಬರ ಒಂದು ಯೂಸ್ ಮಾಡಂಗಿಲ್ಲ, ಎಲ್ಲರಿಗೂ ಗೊತ್ತಿದೆ ಸರ್. ಅಂದ್ರೆ ನೀವು ಹೇಳೋ ಪ್ರಕಾರ ಒಂದು ಸಮಶೀತೋಷ್ಣ ವಲಯವಾಗಿರ್ತಕ್ಕಂತ ಬೀದರ್ ಜಿಲ್ಲೆಯಲ್ಲಿ ಕೂಡ ಸೇಬನ್ನು ಬೆಳಿಲಿಕ್ಕೆ ಸಾಧ್ಯ ಇದೆ. ಬಹಳ ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ಕೃಷಿ ಮಾಡಿದ್ರೆ ಅದ್ರ ಲಾಭದಾಯಕವಾಗಿರ್ತಕ್ಕಂತ ಬೆಳೆ ಅಂತ ಅಲ್ವಾ. 150-200 ರೂಪಾಯಿ ಕಿಲೋಗೆ ಸಿಗಿದ್ರೆ ಎರಡು ಸಲ ಬೆಳೆ ಆದ್ರೆ ಉತ್ತಮವಾಗಿರ್ತಂತ ಅಲ್ವಾ. ಈಗ 222 ಗಿಡ ಇದೆ, ಈಗ 2 ಎಕರೆಯಲ್ಲಿ ಎಷ್ಟು ಮಾಡಬಹುದು? 2 ಎಕರೆನಲ್ಲಿ ಈಗ ಎಷ್ಟು ಗಿಡಗಳನ್ನು ಹಚ್ಚಬಹುದು? ಈಗ 222 ಗಿಡ ಹಚ್ಚಿನಿ ಅಂತ ಅಂದ್ರೆ ನೀವು 450 ಗಿಡ ಹಚ್ಚಬಹುದು ಸರ್. ಹೌದಾ? 444 ಗಿಡಗಳನ್ನು ಹಚ್ಚಬಹುದು 2 ಎಕರೆಯಲ್ಲಿ ಅಲ್ಲ. ತುಂಬಾ ಒಳ್ಳೇದು, ಯಾಕಂದ್ರೆ ಬಿಸಿಲಿನ ಬೀದರ್ನಲ್ಲೂ ಸೇಬು ಫಸಲನ್ನ ಪಡಿಬಹುದು. ಆ ಮೂಲಕ ಕಾಶ್ಮೀರ ಶಿಮ್ಲಾದಂತ ಒಂದು ಬೆಳೆಯನ್ನ ಇಲ್ಲಿ ಕೂಡ ಮಾಡಬಹುದು. ಹವಾಗುಣ ಸೂಕ್ತ ಅಲ್ಲ ಅನ್ನುವ ಜಾಗದಲ್ಲಿ ಕೂಡ ಸೇಬು ಬೆಳೆಯನ್ನ ಬೆಳೆದು ಮಾದರಿ ಕೃಷಿಕರಾಗಿದ್ದೀರಿ ಮತ್ತು ಒಂದು ರೈತರಿಗೆ ವಿಶ್ವಾಸವನ್ನ ಭರಿಸುವ ಹಾಗೆ ಕೃಷಿಯನ್ನ ಮಾಡಿದ್ದೀರಿ. ಅಂದ್ರೆ ಈ ಭಾಗದಲ್ಲಿ ಸೇಬು ಫಸಲನ್ನ ಬೆಳೆದ ಅಪ್ಪಾರಾವ್ ದಿಗಂಬರ್ ರಾವ್ ಭೋಸ್ಲೆಯವರು ನಮ್ಮ ಈ ಭಾಗಕ್ಕೆ ಒಬ್ಬ ಸೇಬು ಕೃಷಿಕ ಅನ್ನುವ ಹೆಸರನ್ನು ಪಡೆಯುವ ಹಾಗೆ ಆಗಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಇನ್ನು ಬೆಳೆಯುವಂತ ಆಸೆಯನ್ನ ತೋರಿದ್ದೀರಿ, ನಿಮ್ಗೆ ಒಳ್ಳೇದಾಗ್ಲಿ. ಯಾಕಂದ್ರೆ ಈ ಭಾಗದಲ್ಲಿ ಕೂಡ ಸೇಬು ಬೆಳೆ ಬೆಳೆದು ಕೃಷಿಯನ್ನ ಮಾಡಬಹುದು, ಲಾಭದಾಯಕ ಬೆಳೆಯನ್ನ ಮಾಡಬಹುದು ಅನ್ನೋದನ್ನ ತೋರಿಸಿಕೊಟ್ಟಿದ್ದೀರಿ. ಅಪ್ಪಾರ ಅವರು ಇಷ್ಟು ಹೊತ್ತಿನ ತನಕ ನಿಮ್ಮ ಸೇಬು ಬೆಳೆಯ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಂಡದಕ್ಕಾಗಿ ನಿಮ್ಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸೇಬು ಹಣ್ಣಿನ ಕೃಷಿಯಲ್ಲಿಯ ಅನುಭವ ಕುರಿತು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಘಾಟ್ಬುರಾಳ ಗ್ರಾಮದ ರೈತರಾದ ಅಪ್ಪಾರಾವ್ ದಿಗಂಬರ್ರಾವ್ ಭೋಸ್ಲೆ ಅವರೊಡನೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಡಾ ಸದಾನಂದ್ ಪೆರ್ಲಾ. ನಿರ್ಮಾಣ ನೆರವು ಗೋವಿಂದರಾವ್ ಎನ್ ರಾಥೋರ್. ಈಗ ಕೇಳಿ ಮತ್ತೊಮ್ಮೆ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು ಮತ್ತು ನೆರೆಯ ಜೈರಾಬಾದ್ಗಳಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳು 75%, ವಿಜಯಪುರ, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 90%, ಕೊಪ್ಪಳ ಜಿಲ್ಲೆ ಒಳಗ 95%, ಯಾದಗಿರಿ ಜಿಲ್ಲೆ ಒಳಗ 70%, ಬಳ್ಳಾರಿ ಮತ್ತು ಬಾಗಲಕೋಟೆ ಜಿಲ್ಲೆಗಳಲ್ಲಿ 90%, ನೆರೆಯ ಸೊಲ್ಲಾಪುರ ಜಿಲ್ಲೆ ಒಳಗ 85% ಅನ್ನುವಂತಹ ಸೂಚನೆಯನ್ನು ಹವಾಮಾನ ತಜ್ಞರು ನೀಡ್ತಾ ಇದ್ದಾರೆ. ಅಲ್ಲಲ್ಲಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ಚದುರಿದಂಗ ಮಳೆ ಆಗಬಹುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನ ನಾವು ಮಾಡಬಹುದು, ಕೆಲವು ಕಡೆ ಒಳ್ಳೆ ಮಳೆ ಆಗಬಹುದು ಅನ್ನುವಂತಹ ಸೂಚನೆಯಾದ, ಕೆಲವು ಕಡೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕು ಚುಂಬಕ ಗಾಳಿ ಬೀಸುತ್ತಿದೆ. ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಈಗ ಶಶಿಕಲಾ ಕಲ್ಮೋಡ್ ಮತ್ತು ಸಂಗಡಿಗರಿಂದ ಕೇಳೋಣ ಭಜನೆ ಪದಗಳನ್ನು. ಕಲ ಮಗವಳ್ಳಿತನಮ್ಮ ಜ್ಞಾನದ ಕೊಡಲಿ ಸುಖಿ ಇದುವರೆಗೂ ಶಶಿಕಲಾ ಕಲ್ಮೋಡ್ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಭಾರತದ ಸ್ವಾತಂತ್ರ್ಯ